ವಿಧಾನಸಭೆಯಲ್ಲಿ ದ್ವೇಷ ಭಾಷಣ ಮಸೂದೆ ಅಂಗೀಕಾರ, ಪ್ರತಿಪಕ್ಷಗಳಿಂದ ವಿಧೇಯಕದ ಪ್ರತಿ ಹರಿದು ಅಸಮಾಧಾನ. ಬಿಪಿಎಲ್ ಕಾರ್ಡ್, ಆದಾಯ ಮಿತಿ ಪರಿಷ್ಕರಣೆಗೆ ಸರ್ಕಾರ ಚಿಂತನೆ. ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಯೋಜನೆಯಲ್ಲಿ ಬದಲಾವಣೆ ಅಸಾಧ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಪೊಲೀಸ್ ಇಲಾಖೆಯಲ್ಲಿ 3,600 ಖಾಲಿ ಹುದ್ದೆಗಳ ಭರ್ತಿಗೆ ಆರ್ಥಿಕ ಇಲಾಖೆ ಒಪ್ಪಿಗೆ. ಬೇಲೂರಿನ 6 ಕಿಲೋಮೀಟರ್ ಅರಣ್ಯ ಜಾಗದಲ್ಲಿ ಕಾಮಗಾರಿ ಪೂರ್ಣಗೊಂಡರೆ 2026 ತುಮಕೂರು ಜಿಲ್ಲೆಗೆ ಎತ್ತಿನಹೊಳೆ ನೀರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಬೆಂಗಳೂರು. ಕಾರ್ಯಕ್ರಮ ಕೃಷಿರಂಗ. ಎಲ್ಲ ರೈತ ಬಾಂಧವರಿಗೂ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕೃಷಿರಂಗದಲ್ಲಿ ಕೆಳೆ ನುಗ್ಗೆಕಾಯಿ ಬೇಸಾಯದ ಕ್ರಮಗಳನ್ನು ಕುರಿತು ಡಾ ಸುನೀತಾ ಸಿ ಅವರೊಡನೆ ಸಂದರ್ಶನ. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ಗೌಡ. ನಂತರ ಜನಪದ ಸಂಗೀತದಲ್ಲಿ ತಿಪಟೂರು ತಾಲೂಕು ಕೋಟೆನಾಯಕನ ಹಳ್ಳಿಯ ಶಶಿಕಲಾ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳುವಿರಿ. ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕೇಳುಗರೆ, ಇವತ್ತು ನಾವು ನುಗ್ಗೆಕಾಯಿ ಬೇಸಾಯದ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನುಗ್ಗೆಕಾಯಿ ಇವತ್ತು ನಮ್ಮ ಆಹಾರದಲ್ಲಿ ಅತಿ ಪ್ರಮುಖವಾದ ಆರೋಗ್ಯ ಪೋಷಕಾಂಶಗಳ ಯುಕ್ತವನ್ನು ಕೊಡುವ ನಮ್ಮ ತರಕಾರಿಯಾಗಿದೆ. ಈ ಒಂದು ತರಕಾರಿಯ ಮಹತ್ವ, ಈ ಒಂದು ನುಗ್ಗೆ ಬೇಸಾಯ ಹೆಂಗೆ ಮಾಡಬೇಕು, ನುಗ್ಗೆ ಬೇಸಾಯದಲ್ಲಿ ಯಾವ್ಯಾವ ತಳಿಗಳನ್ನು ಬಳಸಬೇಕು, ಈ ಎಲ್ಲ ಕುರಿತು ನಾವಿವತ್ತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ GKVK ತೋಟಗಾರಿಕಾ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವ ಡಾಕ್ಟರ್ ಸುನೀತಾ ಸಿ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್ ಸುನೀತಾ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ನಮಗೆ ಇವತ್ತು ನುಗ್ಗೆಕಾಯಿ ಬೇಸಾಯ, ಡ್ರಮ್ಸ್ಟಿಕ್ ಬೆಳೆ ಬೇಸಾಯದ ಬಗ್ಗೆ ಮಾಹಿತಿ ಮಾಡಿಕೊಡಿ. ಏನೇನು ಇರ್ತದೆ ಒಂದೊಂದಾಗಿ ಹೇಳಿ ಮೇಡಮ್. ನುಗ್ಗೆ ಬಹಳ ಪ್ರಚಲಿತದಲ್ಲಿರುವ ಒಂದು ಬಹುವಾರ್ಷಿಕ ಬೆಳೆ ಸರ್. ಸರ್ವರೋಗಕ್ಕೂ ನುಗ್ಗೆ ಮದ್ದು ಅನ್ನೋದು ಇದರ ಉಪಯೋಗ ಪಡೆದವರ ಮಾತು. ಯಾಕಂದ್ರೆ ಪ್ರತಿಯೊಂದು ಭಾಗವು ಔಷಧೀಯ ಗುಣಗಳನ್ನು ಹೊಂದಿದೆ. ಇದನ್ನ ದಿನನಿತ್ಯದ ಆಹಾರದಲ್ಲೂ ಬಳಸಬಹುದು. ಈ ಬೆಳೆಯನ್ನು ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ಬೆಳೆದು ಆದಾಯ ಪಡೆಯಬಹುದು. ತೋಟಗಳಲ್ಲಿ ಅಂತರ ಬೆಳೆಯಾಗಿ ಕೂಡ ಬೆಳೆಯಬಹುದು. ಇದರಲ್ಲಿನ ಪೋಷಕಾಂಶಗಳ ಬಗ್ಗೆ ಹೇಳಕ್ ಬಂದ್ರೆ, ಈ ನುಗ್ಗೆ ಮರವನ್ನು ಮಿರಾಕಲ್ ಟ್ರೀ ಅಥವಾ ಮಲ್ಟಿ ವಿಟಮಿನ್ ಮರ ಅಂತ ಕರೀತಾರೆ. ಯಾಕೆಂದ್ರೆ ಈ ಮರದ ಪ್ರತಿಯೊಂದು ಭಾಗವು ಎಲೆ, ಹೂವು, ಕಾಯಿ, ಬೀಜ ಪೌಷ್ಟಿಕಾಂಶಗಳಲ್ಲಿ ಸಮೃದ್ಧವಾಗಿದ್ದು ದೇಹದ ಆರೋಗ್ಯವನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಈ ನುಗ್ಗೆ ಎಲೆಗಳನ್ನ ತಗೊಂಡ್ರೆ ಪ್ರೋಟೀನು, ಕ್ಯಾಲ್ಸಿಯಮ್, ಕಬ್ಬಿಣ, ಪೊಟ್ಯಾಸಿಯಂ, ಮ್ಯಾಗ್ನೀಷಿಯಂ ಮುಂತಾದ ಖನಿಜಗಳು ಜಾಸ್ತಿ ಇದೆ. ವಿಟಮಿನ್ A, B, C ಮತ್ತು ಇ ಜಾಸ್ತಿ ಇದೆ. ಆದ್ರಿಂದ ಕಣ್ಣಿನ ಆರೋಗ್ಯ ಮತ್ತು ರಕ್ತದಲ್ಲಿನ ಹಿಮೋಗ್ಲೋಬಿನ್ ಹೆಚ್ಚಿಸಲು ಸಹಕಾರಿ. ವೈಜ್ಞಾನಿಕವಾಗಿ ನೋಡಿದ್ರೆ ನುಗ್ಗೆ ಎಲೆಗಳಲ್ಲಿ ಕ್ಯಾರೆಟ್ಗಿಂತ ಹೆಚ್ಚು ವಿಟಮಿನ್ ಎ ಇದೆ, ಹಾಲಿಗಿಂತ ಹೆಚ್ಚು ಕ್ಯಾಲ್ಸಿಯಂ ಇದೆ ಮತ್ತು ಪಾಲಕ್ಗಿಂತ ಹೆಚ್ಚು ಕಬ್ಬಿಣದ ಅಂಶ ಇದೆ. ಈ ನುಗ್ಗೆಕಾಯಿಗಳು ವಿಟಮಿನ್ ಸಿ ಮತ್ತು ಆಹಾರ ನಾರುಗಳಿಂದ ಸಮೃದ್ಧವಾಗಿದ್ದು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ, ಅಲ್ಲದೆ ಜೀರ್ಣಕ್ರಿಯೆಯನ್ನು ಕೂಡ ಸುಧಾರಿಸುತ್ತದೆ. ನುಗ್ಗೆಯ ಹೂಗಳು ಸಹ ಪೌಷ್ಟಿಕಾಂಶಗಳಲ್ಲಿ ಸಮೃದ್ಧವಾಗಿದ್ದು ಶೀತ, ಕೆಮ್ಮು ಮತ್ತು ಶಕ್ತಿವರ್ಧನೆಗೆ ತುಂಬಾ ಉಪಕಾರಿಯಾಗುತ್ತದೆ. ಈ ನುಗ್ಗೆ ಬೀಜಗಳು ಕೂಡ ಆರೋಗ್ಯಕರ ಕೊಬ್ಬಿನ ಅಂಶವನ್ನು ಹೊಂದಿದ್ದು ಹೃದಯದ ಆರೋಗ್ಯ ಕಾಪಾಡಲು ಮತ್ತೆ ಕೊಲೆಸ್ಟ್ರಾಲ್ ನಿಯಂತ್ರಣ ಮಾಡಲು ಸಹಕಾರಿಯಾಗಿದೆ. ಈ ನುಗ್ಗೆ ಎಲೆಗಳನ್ನ ಪಲ್ಯ, ಸಾರು, ಚಟ್ನಿ ಅಥವಾ ಸೂಪ್ ರೂಪದಲ್ಲಿ ಬಳಸಬಹುದು. ಅಲ್ಲದೆ ಇವುಗಳನ್ನ ಒಣಗಿಸಿ ಕೂಡ ಅದನ್ನ ಸಂರಕ್ಷಿಸಿಟ್ಟುಕೊಂಡು ಬೇಕಾದಲ್ಲಿ ಬಳಸಬಹುದು. ಮತ್ತೆ ಈ ನಿಯಮಿತ ಸೇವನೆಯಿಂದ ಪೌಷ್ಟಿಕಾಂಶ ಕೊರತೆಗಳನ್ನ, ಅನಿಮಿಯಾ ಮತ್ತೆ ಆಸ್ತಿ ದುರ್ಬಲತೆ, ರೋಗ ನಿರೋಧಕ ಶಕ್ತಿ ಕುಗ್ಗುವಂತಹ ಸಮಸ್ಯೆಗಳನ್ನು ತಡೆಯಬಹುದು. ಈಗ ನುಗ್ಗೆ ಬೆಳೆ ಬಗ್ಗೆ, ಇದರಲ್ಲಿ ಹೆಂಗೆ ಬೇಸಾಯ ಮಾಡಬೇಕು, ಯಾವ ಮಣ್ಣಲ್ಲಿ ಇದು ಸೂಕ್ತ, ಎಲ್ಲ ಮಣ್ಣಲ್ಲೂ ಇದು ಬೆಳಿಬಹುದಾ, ಇದ್ರ ಬಗ್ಗೆ ಹೇಳಿ ಸರ್. ನುಗ್ಗೆಯನ್ನ ಎಲ್ಲಾ ತರದ ಮಣ್ಣಲ್ಲೂ ಬೆಳಿಬಹುದು, ಆದ್ರೆ ಮರಳು ಮಿಶ್ರಿತ ಮಣ್ಣು ಹೆಚ್ಚು ಸೂಕ್ತ. ಏಕೆಂದ್ರೆ ನೀರು ನಿಲ್ಲುವ ಮತ್ತು ಅತಿ ಹೆಚ್ಚು ತೇವಾಂಶವಿರುವ ಮಣ್ಣು ಇದಕ್ಕೆ ಸೂಕ್ತ ಅಲ್ಲ. ಮಣ್ಣಿನ ರಸಸಾರ 6-7 ಇದ್ರೆ ಸಾಕು. ಇದು ಒಂದು ಉಷ್ಣವಲಯದ ಬೆಳೆ ಆಗಿದೆ. ಇದು 25-40 ಡಿಗ್ರಿ ವರೆಗೂ ತಡ್ಕೊಳ್ಳುತ್ತೆ ಸರ್. 40 ಡಿಗ್ರಿ ಮೇಲೆ ಜಾಸ್ತಿ ಆದ್ರೆ ಹೂ ಉದುರಕ್ಕೆ ಶುರುವಾಗಿ ಇಳುವರಿ ಕಡಿಮೆ ಆಗುತ್ತೆ. ಮತ್ತೆ ಈ ಹೂ ಬಿಡುವ ಸಮಯದಲ್ಲಿ ಮೋಡ ಕವಿದ ವಾತಾವರಣ, ತುಂತುರು ಮಳೆ ಮತ್ತೆ ಬಲವಾಗಿ ಗಾಳಿ ಬೀಸಿದ್ರೆ ಹೂಗಳು ಉದುರಕ್ಕೆ ಆರಂಭ ಆಗುತ್ತದೆ. ಇದನ್ನ ಜೂನ್ ಜುಲೈ ತಿಂಗಳಲ್ಲಿ ನಾಟಿ ಮಾಡಬಹುದು. ನೀರಾವರಿ ಸೌಲಭ್ಯ ಇದ್ರೆ ಎಲ್ಲಾ ಕಾಲದಲ್ಲೂ ಮಾಡಬಹುದು ಸರ್. ಈ ನುಗ್ಗೆಯಲ್ಲಿ ಸುಮಾರು ತಳಿಗಳಿವೆ, PKM-1 PKM-2, ಇದು ತಮಿಳುನಾಡು ಕೃಷಿ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಮಾಡಿರುವುದು. ಅದ್ರ ವಿಶೇಷತೆ ಅಂದ್ರೆ ಸರ್, ಇದು ತರದ ತಳಿಗಳು ಸುಮಾರು 50-65 ಸೆಂಟಿಮೀಟರ್ ಉದ್ದದ ಕಾಯಿಗಳನ್ನ ಬಿಡುತ್ತೆ. ಒಂದು ಗಿಡಕ್ಕೆ 150-200 ಕಾಯಿಗಳನ್ನ ತಗೋಬಹುದು. ಇದನ್ನ ನಾವು ಇವಾಗ ಉಪಯೋಗದಲ್ಲಿ ಹೇಳ್ಬೇಕಾದ್ರೆ ಹೇಳಿದ್ನಲ್ಲ ಸರ್, ಆ ನುಗ್ಗೆ ಎಲೆಗಳನ್ನ ಒಣಗಿಸಿ ನೆರಳಿನಲ್ಲಿ ಒಣಗಿಸಿ ಪುಡಿ ಮಾಡಿ ಕೂಡ ಟ್ಯಾಬ್ಲೆಟ್ ಮತ್ತೆ ಪುಡಿನೇ ಬಳಸ್ತಾ ಇದ್ದಾರೆ. ಅದು ಮಾಡೋದಕ್ಕೆ ಇದು ಯೋಗ್ಯ ಆಗಿದೆ. ಅಲ್ಲದೆ GKVK-ಯಿಂದನೂ ಕೂಡ GKVK-1, 2 ಮತ್ತು 3 ತಳಿಗಳಿವೆ. ಧನರಾಜ್ ಅಂತ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದವರು ಅವರು ಬಿಡುಗಡೆ ಮಾಡಿದ್ದಾರೆ. ಇತ್ತೀಚೆಗೆ ನಮ್ಮ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದಿಂದ ಭಾಗ್ಯ ಅನ್ನೋ ತಳಿಯನ್ನು ಬಿಡುಗಡೆ ಮಾಡಿದ್ದಾರೆ. ಇದು ಗಿಡ್ಡ ಜಾತಿಯ ತಳಿಯಾಗಿದ್ದು 2-4 ಮೀಟರ್ ಎತ್ತರಕ್ಕೆ ಬೆಳೆಯುತ್ತೆ. ನೀವು ನಾಟಿ ಮಾಡಿದ 6 ತಿಂಗಳಿಗೆ ಹೂ ಬಿಡಲು ಆರಂಭಿಸುತ್ತೆ. ಬೇರೆದೆಲ್ಲ 9-12 ತಿಂಗಳು ತಗೊಳುತ್ತೆ. ಇದಾದ್ರೆ 6 ತಿಂಗಳಿಗೆ ಮಾಡುತ್ತೆ. ಕಡು ಹಸಿರು ಬಣ್ಣದ ಕಾಯಿಗಳನ್ನ ಹೊಂದಿದ್ದು ರುಚಿ ಚೆನ್ನಾಗಿದೆ ಸರ್ ಇದ್ರದ್ದು. ಮತ್ತೆ ಇಳುವರಿ ಕೂಡ 200-400 ಕಾಯಿಗಳನ್ನ ತಗೋಬಹುದು. ಈ ನುಗ್ಗೆ ಸಸಿ ಅಭಿವೃದ್ಧಿ ಮಾಡಬೇಕಾದ್ರೆ ನಾವು ಬೀಜವನ್ನ ಬಳಸೋದು ಉತ್ತಮ. ಚೆನ್ನಾಗಿ ಬಲ್ತು ಒಣಗಿರೋ ಅಂತ ಕಾಯಿಗಳನ್ನ ಬೀಜಗಳನ್ನ ತಗೊಂಡು ಒಂದು ಪಾಲಿಥಿನ್ 4x6 ಇಂಚ್ ಪಾಲಿಥಿನ್ ತಗೊಂಡು 2:1 ಪ್ರಮಾಣದಲ್ಲಿ ಮಣ್ಣು ಮರಳು ಮತ್ತೆ ಗೊಬ್ಬರವನ್ನ ಮಿಶ್ರಣ ಮಾಡಿ ಒಂದು 4 ಸೆಂಟಿಮೀಟರ್ ಒಳಗೆ ಬೀಜವನ್ನ ಹಾಕಿ ಬಿಟ್ರೆ 8-10 ದಿನಗಳವರೆಗೆ ಬೀಜಗಳು ಮೊಳಕೆ ಹೊಡೆಯುತ್ತೆ. ನಿಮಗೆ 4-6 ವಾರಕ್ಕೆ ಸಸಿಗಳು ನಾಟಿ ಮಾಡಲು ತಯಾರಾಗುತ್ತೆ. ಈ ಸಸಿ ಮಡಿಯಲ್ಲಿ ಒಂದು ಸಸಿ ಕೊಳೆ ರೋಗ ಹೊಂದಿರುತ್ತೆ. ಅದಕ್ಕೆ ನೀವು 2% ಕ್ಯಾಪ್ಟನ್ ದ್ರಾವಣವನ್ನ ಚೆನ್ನಾಗಿ ಮಣ್ಣಿಗೆ ತೋಯಿಸಬೇಕು ಆರಂಭದಲ್ಲೇ. ಇಲ್ಲಾಂದ್ರೆ ಸಸಿ ಕೊಳೆ ರೋಗ ಬಂದು ಸಸಿಗಳು ನಾಶ ಆಗುತ್ತೆ. ಅದನ್ನ ಮಾಡಿದ್ರೆ ನಿಮಗೆ 4-6 ವಾರಗಳಲ್ಲಿ ಸಸಿಗಳು ತಯಾರಿಯಾಗುತ್ತೆ. ಇವುಗಳನ್ನ 1 ಎಕರೆಗೆ ಎಷ್ಟು ಕೂರಿಸಬಹುದು ಅಂತಂದ್ರೆ, ಅಥವಾ ಪ್ರತಿ ಹೆಕ್ಟೇರಿಗೆ ಬಂದ್ರೆ, ಎತ್ತರದ ತಳಿಗಳ ಆದ್ರೆ 5x5 ಮತ್ತೆ ಗಿಡ್ಡ ತಳಿಗಳಾದ್ರೆ 3.5-3.5 meters ಕೊಡಬಹುದು. ಅಧಿಕ ಸಾಂದ್ರತೆಯಲ್ಲಿ 1.5-1 ಕೂಡ ಕೊಡಬಹುದು. ಬಟ್ ಆದ್ರೆ ನಾವು ಕಾಯಿಗಳಿಗೋಸ್ಕರ ಮಾಡೋದಾದ್ರೆ ಈ ಅಂತರವನ್ನು ಶಿಫಾರಸು ಮಾಡೋದಿಲ್ಲ. ನೀವು ಸೊಪ್ಪನ್ನ ಒಣಗಿಸಿ ಪುಡಿ ಮಾಡಿ ಬಳಸೋದಾದ್ರೆ ಈ ಅಂತರ ಉತ್ತಮ. ಕಾಯಿಗಳಿಗೆ ಇಳುವರಿ ಚೆನ್ನಾಗಿ ಬರಲ್ಲ. ಸೊಪ್ಪಿನ ಪುಡಿಯನ್ನ ಮಾಡೋರಿದ್ದಾರೆ, ಎಲೆಗಳನ್ನ ಬಳಸಿ ಪುಡಿ ಮಾಡೋರಿದ್ದಾರೆ. ಮೇಡಮ್ ಸುನೀತಾ ಅವರೇ, ಈಗ ತಾವು ಅನೇಕ ತಳಿಗಳ ಬಗ್ಗೆ ಹೇಳಿದ್ರಿ. ಈಗ ಕೇವಲ ಸೊಪ್ಪು ಮಾತ್ರ ಬೇಕು ಅಂತಿದ್ದವರಿಗೆ ಯಾವ ತಳಿ ಸೂಕ್ತ? PKM-1 ತಮಿಳುನಾಡು ಅಭಿವೃದ್ಧಿಪಡಿಸಿರುವಂತಹ ಅದು ತಳಿ ಯೋಗ್ಯ ಅಂತ. ಜಾಸ್ತಿ ಎಲೆ ಬರುತ್ತೆ. ಈಗ ಅದನ್ನು ಗೊತ್ತು ಮಾಡೋದು ಹೆಂಗೆ ಸರ್? ಅದು ಇದು ಬೇಕು, ಕಡು ಹಸಿರು ಬಣ್ಣದ ಎಲೆಗಳನ್ನ ಹೊಂದಿರುತ್ತೆ ಕಾಯಿಗಳು. ಅದೇ ನರ್ಸರಿಗೆ ಹೋಗಿ ತರಬೇಕಾಗುತ್ತೆ. ನಮ್ಮ GKVK ತೋಟಗಾರಿಕೆ ವಿಭಾಗದಲ್ಲಿ ಉಳಿದ ಕಡೆನೂ ಸಿಗಬಹುದು. ಎಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದ KVK ಕೃಷಿ ವಿಜ್ಞಾನ ಕೇಂದ್ರಗಳು ಅಥವಾ ಕಾಲೇಜುಗಳು ಸಂಸ್ಥೆಗಳು ಇರುತ್ತಲ್ಲ, ಆ ನರ್ಸರಿಗಳಲ್ಲಿ PKM-1 ಜಾಸ್ತಿ ಬಳಸ್ತಾರೆ ಸರ್. ಯಾಕೆಂದ್ರೆ ಅದ್ರದ್ದು ಕಾಯಿ ದಪ್ಪ ಇದೆ. ಅದು ಬರ್ತದಲ್ಲ ಬರುತ್ತೆ ಸರ್. ಹೌದು, ಅದ್ರದ್ದು ಕಾಯಿಗಳಿಗೆ ಸೂಕ್ತ. ಹೌದು, ಭಾಗ್ಯ ಕೂಡ ಕಾಯಿಗಳಿಗೆ ಸೂಕ್ತ. ಇನ್ನೊಂದು ODC ಅಂತ ಆಂಧ್ರಪ್ರದೇಶದ ಕಡೆ ಅದು ಬಹಳ ಜನಪ್ರಿಯತೆಯನ್ನು ಪಡೆದಿದೆ ಸರ್. ಎರಡು ಕಾಯಿ ಮತ್ತೆ ತಳಿ ಎರಡಕ್ಕೂ ಬಳಸ್ತಾರೆ. ಈಗ ಎತ್ತರ ಅಂದ್ರಲ್ಲ, ನುಗ್ಗೆಕಾಯಿ ಗಿಡ ಸಾಮಾನ್ಯವಾಗಿ ಎಷ್ಟು ಎತ್ತರ ಪ್ರಮಾಣದಲ್ಲಿ ಹೋಗುತ್ತೆ? ಕುಬ್ಜ ಗಿಡ ಅಂದ್ರೆ ಎಷ್ಟು ಎತ್ತರ ಇರುತ್ತೆ ಸರ್? 2-4 meters ಸರ್ ಕುಬ್ಜ ಅಂದ್ರೆ. ಎತ್ತರ ಅಂದ್ರೆ ಇನ್ನ ಸ್ವಲ್ಪ ಮೇಲೆ ಹೋಗುತ್ತೆ, 5-6 meters ಹೋಗುತ್ತೆ. ಆದ್ರೆ ನಾವು ಅಷ್ಟು ಬಿಡೋದಿಲ್ಲ, ಎತ್ತರ ಹೋಗುತ್ತೆ ಅಷ್ಟು ಬಿಡೋದಿಲ್ಲ ಸರ್. ಅದನ್ನ ನಾವು ಪ್ರೂನಿಂಗ್ ಮಾಡ್ತೀವಿ. ಪ್ರೂನಿಂಗ್ ಸ್ಟಾರ್ಟಿಂಗ್ ಅಲ್ಲೇ ಮಾಡ್ತೀವಿ. ಇವಾಗ ನಾವು ನಾಟಿ ಮಾಡಿದ 60-70 ದಿನಗಳಿಗೆ 1 ಅಡಿ 1-2 ಅಡಿ ಬಿಟ್ಬಿಟ್ಟು ಮೇಲಿನ ಕವಲುಗಳನ್ನೆಲ್ಲ ತೆಗೆದಾಕ್ಬೇಕು ಸರ್. ಅವಾಗ 2-4 ಕವಲುಗಳು ಸಿಗುತ್ತೆ. ಮತ್ತೆ 1 ತಿಂಗಳ ನಂತರ ಆ ಕವಲುಗಳನ್ನ ಕೂಡ ನಾವು ಕುಡಿಚಿ ಉಟ್ಬೇಕು. ಹಿಂಗ್ ಮಾಡಿದಾಗ ಗಿಡ ಪೊದೆಯಾಕಾರದಲ್ಲಿ ಬೆಳೆದು ಜಾಸ್ತಿ ರೆಂಬೆ ಕಂಬೆಗಳು ಒಡೆದು ನಿಮಗೆ ಜಾಸ್ತಿ ಹೂ ಬಿಡುತ್ತೆ, ಜಾಸ್ತಿ ಕಾಯಿಗಳು ಸಿಗುತ್ತೆ. ಆಮೇಲೆ ಈ ಗಿಡಕ್ಕೆ ಪ್ರತಿ ಗಿಡಕ್ಕೆ ಏನ್ ಗೊಬ್ಬರ ಕೊಡ್ಬೇಕಂದ್ರೆ, ನಾವು 1-2 ಅಡಿ ಘನ ಗಾತ್ರದ ಗುಂಡಿಗಳನ್ನ ತೆಗೆದು ಕೊಟ್ಟಿಗೆ ಗೊಬ್ಬರ ಮೇಲ್ಮಣ್ಣನ್ನು ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಬೇಕು. ಪ್ರತಿ ಗುಣಿಗೆ 50 ಗ್ರಾಂ ಸಾರಜನಕ, 125 ಗ್ರಾಂ ರಂಜಕ ಮತ್ತು 30 ಗ್ರಾಂ ಪೊಟ್ಯಾಶ್ ಅನ್ನ ಹಾಕಿ 4-5 kg ಕೊಟ್ಟಿಗೆ ಗೊಬ್ಬರವನ್ನು ಹಾಕ್ಬೇಕು. ಪ್ರತಿ ವರ್ಷ ಈ ತರ ಮಾಡಿ ಗಿಡ ನೆಟ್ಟ ಮೇಲೆ ಒಂದು ಕೋಲನ್ನ ಆಸರೆಯಾಗಿ ನಿಲ್ಲಿಸಬೇಕು. ಯಾಕೆಂದ್ರೆ ನಾವು ನಾಟಿ ಮಾಡಿದಾಗ ಬಹಳ ಮೃದು ಇರುತ್ತೆ ಕಾಂಡ, ಅದಕ್ಕೋಸ್ಕರ ಆಧಾರಕ್ಕೋಸ್ಕರ ಒಂದು ಕೋಲನ್ನು ನೆಟ್ಟರೆ ಗಿಡಗಳು ಚೆನ್ನಾಗಿ ಬೆಳೀತವೆ. ಆಮೇಲೆ ನಾನು ಹೇಳ್ದಂಗೆ ಅದನ್ನ ಏನು ಸವರುವಿಕೆ ಮಾಡಬೇಕು ಅಂತಂದ್ರೆ ಒಂದು 60-70 ದಿನಗಳಲ್ಲಿ ಅದನ್ನ ಕುಡಿಸಿ ಬಿಟ್ಟಿದ್ರೆ ಮತ್ತೆ ಒಂದು ತಿಂಗಳಿಗೆ ಏನು ಕವಲುಗಳು ಬಂದಿರುತ್ತೋ ಅದ್ರ ಕುಡಿಗಳನ್ನ ಚಿವುಟ್ಬೇಕು. ಈ ತರ ಮಾಡಿದಾಗ ನಿಮ್ಗೆ ಪೊದೆಯಾಕಾರದಲ್ಲಿ ಬರುತ್ತೆ, ಜಾಸ್ತಿ ರೆಂಬೆಟೆಂ ಕೊಂಬೆಗಳು ಒಡೆದು ನಿಮಗೆ ಇಳುವರಿ ಜಾಸ್ತಿ ಬರುತ್ತೆ. ಒಂದು ಮಾವು ಮತ್ತು ಸಪೋಟ ನಾಟಿ ಮಾಡಿದ ತೋಟಗಳಲ್ಲಿ 3-4 ವರ್ಷದವರೆಗೂ ನಾವು ಅಂತರ ಬೆಳೆಯಾಗಿ ನುಗ್ಗೆಯನ್ನು ಬೆಳಿಬಹುದು. ಹೌದು ಸರ್. ಈಗ ಇದು ಗೇರು ತೋಟದಲ್ಲಿ ಹಾಕಬಹುದಾ? ಗೇರು ತೋಟದಲ್ಲಿ ನಾವು ಯಾವುದೇ ಅಂತರ ಬೆಳೆಗಳನ್ನ ಮಾಡಲ್ಲ. ಮೊದಲೇ ಪ್ರಮಾಣ ತರಕಾರಿ ಮಾಡ್ಕೋಬಹುದು, ತರಕಾರಿ ಮತ್ತೆ ಇದು ದ್ವಿದಳ ಧಾನ್ಯಗಳು. ನೀರು ಜಾಸ್ತಿ ಹಾಕಬೇಕಾಗುತ್ತೆ. ಹೌದು, ಈ ನುಗ್ಗೆಗಳಿಗೆ ನಾವು ಬಳಸಬೇಕು. ನಾವು ನುಗ್ಗೆ ನೀರು ಬೇಕಾಗುತ್ತೆ, ಇದಕ್ಕೆ ಬೇಕಾಗಲ್ಲ. ಬೇಕಾಗಲ್ಲ, ಅಷ್ಟು ಬೇಕಾಗೋದಿಲ್ಲ. ನುಗ್ಗೆಯಲ್ಲಿ ಯಾವಾಗ ನೀರು ನಿಲ್ಲಿಸ್ತೀವಿ ಅಂದ್ರೆ ಹೂವು ಬಂದ ಆದ್ಮೇಲೆ, ಕಾಯಿ ಕಚ್ಚಕ್ ಸ್ಟಾರ್ಟ್ ಶುರು ಆದ್ಮೇಲೆ ನೀರಿನ ಪ್ರಮಾಣ ಕಡಿಮೆ ಮಾಡಬೇಕು. ಅವಾಗ ಕಾಯಿಗಳ ರುಚಿ ಮತ್ತೆ ಇದು ಇಳುವರಿ ಚೆನ್ನಾಗಿ ಬರುತ್ತೆ. ಈಗ ನುಗ್ಗೆ ಸಸ್ಯ ಅಭಿವೃದ್ಧಿಯ ಬಗ್ಗೆ ಸ್ವಲ್ಪ ಹೇಳಿ. ನುಗ್ಗೆ ಸಸಿಗಳನ್ನ ಸರ್ ಬೀಜದಿಂದ ಏನು ಮರಗಳು ಬಂದಿದೆಯೋ ಉತ್ತಮ ತಳಿಗಳನ್ನ ಆಯ್ಕೆ ಮಾಡಿ ಎರಡನ್ನೂ ನಾವು ನುಗ್ಗೆಕಾಯಿದಿಂದ ತಗೋಬೇಕು. ಹೌದು ಹೌದು, ಬೀಜನ ತೆಗೆದುಕೊಂಡು ನೀವು ಪಾಲ್ತಿಯಿಂದ ಇದ್ರಲ್ಲಿ ಹಾಕೊಂಡು ಹಾಕೋಬೇಕು ಸರ್. ಹಾಕೊಂಡು ಅದು 8-10 ದಿನಕ್ಕೆ ಮೊಳಕೆ ಬರುತ್ತೆ. ಒಂದು 4-6 ವಾರಗಳಿಗೆ ನಿಮ್ಗೆ ನಾಟಿ ಮಾಡಲು ಯೋಗ್ಯ ಆಗುತ್ತೆ. ಚಿಕ್ಕ ಗಿಡ ಹೌದು ಮಾಡಬಹುದು ಸರ್. ನಾಟಿ ಮಾಡಿದ ಮೇಲೆ ಒಂದು 2 ತಿಂಗಳಾದ್ಮೇಲೆ ನಾವು ಸೌರುವಿಕೆಯನ್ನ ಸ್ಟಾರ್ಟ್ ಮಾಡಬೇಕು. ಚೆನ್ನಾಗಿ ಅವಾಗ ಬೆಳವಣಿಗೆ ಚೆನ್ನಾಗುತ್ತೆ. ಸಸಿಗಳಲ್ಲದೆ 1 ಮೀಟರ್ ಉದ್ದ ಅಥವಾ 15-20 ಸೆಂಟಿಮೀಟರ್ ಸುತ್ತಳತೆ ಇರುವ ಕಾಂಡದ ತುಂಡುಗಳನ್ನ ಸಹ ನೇರವಾಗಿ ನಾಟಿ ಮಾಡಬಹುದು. 1 ಮೀಟರ್ ಉದ್ದ ಇರಬೇಕು, 15-20 ಸೆಂಟಿಮೀಟರ್ ಸುತ್ತಳತೆ ಇರಬೇಕು. ಬಟ್ ನಾವು ಏನು ಶಿಫಾರಸು ಮಾಡ್ತೀವಿ ಅಂದ್ರೆ ಬೀಜದಿಂದನೇ ಉತ್ತಮವಾಗಿ ಗಿಡಗಳು ಬರುತ್ತೆ. ಈಗ ಕೆಲವು ಖಾಸಗಿ ಕಂಪನಿಗಳು ಇರಬಹುದು ಅಥವಾ ತಮ್ಮ ಕೃಷಿ ವಿಶ್ವವಿದ್ಯಾಲಯ ಇರಬಹುದು, ಬೇಕಾದ ತಳಿಗಳನ್ನು ಕೂಡ ಆನ್ಲೈನ್ ಅಲ್ಲೂ ಕೂಡ ತರಿಸಿಕೊಂಡು ತಮ್ಮ ಮನೆಯಲ್ಲಿ ಮಾಡ್ಕೋಬಹುದು. ಹೌದು ಸರ್. ಅಂತ ಅದನ್ನು ಮಾಡಿದ್ರು ಮತ್ತೆ ಅಲ್ಲಿ ಅದೇ ಮಣ್ಣಿನಲ್ಲ ಆಗ್ತದೆ, ನೀವು ಸಸಿನೂ ಅಲ್ಲಿ ತಯಾರು ಮಾಡಿರ್ತೀರಿ, ನಿಮ್ಮ ಹೊಲಕ್ಕೆ ತಕ್ಷಣ ನೀವು ಅದನ್ನ ಬೆಳೆಸಬಹುದು. ಬೀಜಗಳನ್ನು ಕೂಡ ಕಳಿಸ್ತಾರೆ ಸರ್. ಹೌದು, ಅದು ರೈತರಿಗೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಸಸಿಗಳನ್ನ ಭಾರಿ ಪ್ರಮಾಣದಲ್ಲಿ ಸಾಗಾಣಿಕೆ ಮಾಡುವುದು ಮತ್ತೆ ಸಾಗಾಣಿಕೆ ವೆಚ್ಚ ಕೂಡ 500-600 ಕಿಲೋಮೀಟರ್ ನೀವು ಸಾಗಣೆ ಮಾಡೋದ್ರಿಂದ ಸಾಗಾಣಿಕೆ ವೆಚ್ಚ ಕೂಡ ಉಳಿಯುತ್ತೆ. ಬೀಜಗಳನ್ನ ತರಿಸಿಕೊಂಡು ಅವರೇ ಸಸಿ ಅಭಿವೃದ್ಧಿ ಮಾಡ್ಕೋಬಹುದು. ಹೌದು ಸರ್. ತಮಿಳುನಾಡಿಂದ ಡ್ರಮ್ ಸ್ಟಿಕ್ ಬೀಜಗಳು ಮಾರುಕಟ್ಟೆಗೆ ಸಿಗುತ್ತವೆ. ಅದು ರೈತರಿಗೆ ಅನುಕೂಲ. ವಿಶ್ವವಿದ್ಯಾಲಯ ಕೂಡ ಮಾಡಿರಬಹುದು, ಯಾಕಂದ್ರೆ ರೈತರು ಬೇಕಾದವ್ರು ಮಾತ್ರ ಕೇಳ್ತಾರಲ್ಲ, ಕೇಳೋದಿಲ್ಲ. ಜಾಸ್ತಿ ಪ್ರಮಾಣದಲ್ಲಿ ಕೃಷಿ ಮಾಡಬೇಕು ನುಗ್ಗೆ ಕೃಷಿ ಅಂತ ಅಂದ್ರೆ ಬೀಜಗಳನ್ನ ತರಿಸಿಕೊಂಡು ಅವರೇ ಸಸ್ಯ ಅಭಿವೃದ್ಧಿ ಮಾಡಿಕೊಂಡು ನಾಟಿ ಮಾಡಬಹುದು. ಇನ್ನ ಕೀಟ ಮತ್ತು ರೋಗ ವಿಷಯಕ್ಕೆ ಬಂದ್ರೆ ಸದ್ಯಕ್ಕೆ ಅಂತಹ ಆತಂಕ ಪಡುವಂತಹ ರೋಗ ಬಾಧೆಗಳು ಏನು ಇಲ್ಲ. ಸಸಿ ಕೊಳೆ ರೋಗ ಅಂತ ಹೇಳಿದ್ನಲ್ಲ, ನಾವು ಬೇರೆ ಪ್ರಾಣಿಗಳನ್ನ ರಕ್ಷಿಸಬೇಕಾಗುತ್ತೆ, ಈ ಮಂಗಗಳು. ಹೌದು ಸರ್. ಮತ್ತೆ ಇಂಥವಿಂದ ನೀವು ಆಮೇಲೆ ಬೂದಿ ರೋಗ ಒಂದು ಬರುತ್ತೆ ಮಳೆಗಾಲದಲ್ಲಿ ಮತ್ತೆ ಚಳಿಗಾಲದಲ್ಲಿ. ಆವಾಗ ಒಂದು 3 ಗ್ರಾಂ ಗಂಧಕವನ್ನು 1 ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಿದ್ರೆ ಕಡಿಮೆ ಆಗುತ್ತೆ. ಈ ನುಗ್ಗೆ ವರ್ಷದಾದ್ಯಂತ ನಿಮ್ಗೆ ಕಾಯಿ ಕೊಡೋ ಸಸ್ಯ ಇದೆಯಾ? ಇಲ್ಲ ಸರ್, ಭಾಗ್ಯ ಒಂದರಲ್ಲಿ ಸ್ವಲ್ಪ ಸಿಗುತ್ತೆ, ಈ ಬೇರೆ ಇದರಲ್ಲಿ 2 ಸತಿ ವರ್ಷ 9-12. ಏನು ಹೇಗೆ ಅಂದ್ರೆ ನಮ್ಮ ದೇಶದ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಸಮಯದಲ್ಲಿ ಮಳೆ ಬೀಳ್ತದಲ್ಲ. ಹೌದು, ಹಾಗಾಗಿ ನಿಮ್ ಬೇಸಿಗೆ ಎಲ್ಲ ಕಡೆ ಇದ್ದಂಗೆ ಇರ್ತದೆ. ಇಲ್ಲ ಸರ್, ನಾಟಿ ಮಾಡಿದ 6 ತಿಂಗಳಿಗೆ ಭಾಗ್ಯ ಬರುತ್ತೆ, ಬೇರೆದೆಲ್ಲ 9-12 ತಿಂಗಳು. ಅದನ್ನ ನಾವು 3-4 ವರ್ಷ ಇಟ್ಕೋಬಹುದು. ಒಂದು ಗಿಡನ ಬೆಳೆದ್ರೆ ಈ ಕೀಟ ರೋಗ ಬಾಧೆ ಮತ್ತೆ ನೀವು ಸದೃಢವಾಗಿ ಗೊಬ್ಬರ ನೀರು ಎಲ್ಲ ಕೊಟ್ರೆ ಒಂದು 3-4 ವರ್ಷ ಚೆನ್ನಾಗಿ ಬರುತ್ತೆ. ಆಮೇಲೆ ಕಾಯಿಗಳನ್ನ ದಪ್ಪ ಮತ್ತೆ ಉದ್ದಕ್ಕೆ ನೀವು ಕೊಯ್ಲು ಮಾಡಿ 8-10 ಅಥವಾ 5-10 ಕಾಯಿಗಳನ್ನ ರಬ್ಬರ್ ಬ್ಯಾಂಡ್ ಹಾಕಿ ಕಟ್ಟಿ ಮಾರಿದ್ರೆ ಒಳ್ಳೆ ಇಳುವರಿ ಬರುತ್ತೆ. ಯಾಕಂದ್ರೆ ಅದು ಒಂಥರ ನೀವು ATM ಇದ್ದಾಗೆ. ಹೌದು ಸರ್. ನುಗ್ಗೆ ಬೇಸಾಯ ಚಿಕ್ಕದ ಕಾಣುತ್ತೆ. ಇವಾಗಿನ ದಿನಗಳಲ್ಲಿ ಮನೆ ಅಕ್ಕಪಕ್ಕದಲ್ಲಿ ಒಂದು 10 ಗಿಡ ಹಾಕೊಂಡ್ಬಿಡ್ತಾರೆ ನೋಡಿ ಮೇಡಮ್. ಹೌದು ಸರ್. ಒಂದು ಗಿಡದಿಂದಾನೇ ನಿಮ್ಗೆ ಲೆಕ್ಕ ಹಾಕಿದ್ರು ಒಂದು 2 ಕ್ವಿಂಟಲ್ ಸಿಗುತ್ತೆ. ಹೌದು ಹೌದು. ದೊಡ್ಡ ಗಿಡ ಬೆಳೆಸಿದ್ರೆ ಹೌದು, ಒಂದು ಗಿಡದಲ್ಲೇ ಆಯ್ತಲ್ಲ, ಒಂದು 10 ಗಿಡ ಹಾಕಿದ್ರೆ. ಒಂದು ಸಮಯದಲ್ಲಿ ಮದುವೆ ಸೀಸನ್ ಅಲ್ಲಿ ಬೆಂಗಳೂರು ಮಾರ್ಕೆಟ್ ಅಲ್ಲಿ ಒಂದು ನಾನೇ ತಗೊಂಡಿದ್ದೇನೆ, ಒಂದು ಕಡ್ಡಿಗೆ ಒಂದು 7-10 ರೂಪಾಯಿ, ನುಗ್ಗೆಕಾಯಿ ಕಡ್ಡಿಗೆ 40 ರೂಪಾಯಿ ತಗೊಂಡಿದ್ದೇನೆ ನಾನು ಸರ್. ಇವಾಗ 500 ರೂಪಾಯಿ ಇದೆ ಕೆಜಿ ನೋಡಿ. ಈ ಮದುವೆ ಸೀಸನ್ ಗಳಲ್ಲಿ ಡಿಮ್ಯಾಂಡ್ ಜಾಸ್ತಿ. ನಮ್ಮ ರೈತ ಬಂದವರು ಈ ಕಡೆ ಏನು ಅದ್ರ ಯುವಕ ಯುವತಿಯರು ಅದಕ್ಕಿಂತ ವಿಶೇಷವಾಗಿ ಹೌದು ಸರ್, ತುಂಬಾ ಕಡಿಮೆ ಸಮಯದಲ್ಲಿ ಇದು ನಿಮ್ಗೆ ಸೂಕ್ತ ಉತ್ತಮ ಆದಾಯ ತಂದು ಕೊಡ್ತದೆ ಸರ್. ಇತ್ತೀಚಿನ ದಿನಗಳಲ್ಲಿ ಕಾಯಿಗೋಸ್ಕರ ಬೆಳೀತಾ ಇಲ್ಲ, ಆ ಎಲೆಗೋಸ್ಕರ ಬೆಳೀತಾ ಇದಾರೆ. ಸಂಸ್ಕರಣಾ ವಿಧಾನ ಬಹಳ ಸುಲಭ. ನೆರಳಿನಲ್ಲಿ ಒಣಗಿಸ್ಬೇಕು, ಪುಡಿ ಮಾಡ್ಬೇಕು, ಅದನ್ನ ಜರಡಿ ಆಡ್ಬೇಕು, ಪ್ಯಾಕೆಟ್ ಮಾಡ್ಬೇಕು ಅಷ್ಟೇ ಸರ್. ಅಷ್ಟೇ ಅಷ್ಟೇ. ಅದು ತುಂಬಾ ಈ ಆಯುರ್ವೇದ ಮತ್ತೆ ಇವಾಗೇನು ಸಾವಯವ ಆಹಾರ ಅಂತಾರಲ್ಲ, ನುಗ್ಗೆಗೆ ಯಾವುದೇ ಕೀಟ ರೋಗ ಬಾಧೆ ನಾವು ಕಡಿಮೆನೇ, ಕೀಟನಾಶಕಗಳ ಸಿಂಪಡಣೆ ಕಡಿಮೆ. ಸಾವಯವ ಇವಾಗ ನಾವು ಏನಾದ್ರು ಸಾರು ಪಲ್ಯ ಮಾಡ್ಕೊಳ್ತೀವಿ ಅದ್ರ ಮೇಲೆ ಪುಡಿಗಳನ್ನ ಉದುರಿಸ್ಕೊಳ್ಳೋದು ಆತರ ತಿನ್ನೋದು ಅಂದ್ರೆ ಏನಾದ್ರು ಹೆಲ್ದಿ ಫುಡ್ ಅಥವಾ ಸಪ್ಲಿಮೆಂಟರಿ ಫುಡ್ ಅಂತ ಏನ್ ಹೇಳ್ತಾರೆ, ನ್ಯೂಟ್ರಿಷಿಯಸ್ ಫುಡ್ ಅದು ಜನಪ್ರಿಯತೆ. ಹೌದು, ಅದ್ರ ಮೇಲೆ ಏನ್ ಪಲ್ಯ ಏನಾದ್ರು ತಯಾರಿಸಿದ್ರೆ ಅದ್ರ ಮೇಲೆ ಅನ್ನ ಇರ್ತದಲ್ಲ, ಹೌದು, ಪುಡಿ ಚಟ್ನಿ ಪುಡಿ ಕೂಡ ಮಾಡ್ತಾ ಇದ್ದಾರೆ. ಮೊಸರು ಇರ್ತದೆ ಸ್ವಲ್ಪ ಒಂದು ಹಾಕೋಬಹುದು, ಚಟ್ನಿ ಪುಡಿ ಕೂಡ ತಯಾರಿಸ್ತಿದ್ದಾರೆ ಈ ಎಲೆಗಳನ್ನ ಬಳಸಿ. ಹೌದು ಸರ್, ಹೌದು. ಅದನ್ನ ಮಾತ್ರೆಗಳ ರೂಪದಲ್ಲೂ ಕ್ಯಾಪ್ಸೂಲ್ ಅಂತಾನು ಬರುತ್ತೆ, ಅದನ್ನು ಅದರಲ್ಲೂ ಆ ಮಾತ್ರೆಗಳ ರೂಪದಲ್ಲೂ ಕೂಡ ಸೇವನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಸಾಮಾನ್ಯ ರೈತರಿಗೆ ಇದು ಸಿಕ್ಕಿದ್ರೆ ಅದ್ರ ಉಪಯೋಗ ಇನ್ನೂ ಸುಮಾರು ಜನ ಬೆಳೀತಾ ಇದ್ದಾರೆ ಸರ್. ಎಲೆಗೋಸ್ಕರ ದೊಡ್ಡ ಕಂಪನಿಗಳೆಲ್ಲ ತಮ್ಮ ಹೆಸರು ಇಟ್ಕೊಂಡು ಅವ್ರು ಮಾರುಕಟ್ಟೆ ಮಾಡ್ಕೋತಾ ಇದಾರೆ, ಲಾಭ ಮಾಡ್ಕೋತಾ ಇದಾರೆ. ಆದ್ರೆ ಸ್ಥಳೀಯ ರೈತರು ಇದಕ್ಕೆ ಸಿಗ್ತಾ ಇಲ್ಲ, ಇದಕ್ಕೆ ಈ ಒಂದು ಅವಕಾಶ. ಸಂಸ್ಕರಣಾ ವಿಧಾನ ತುಂಬಾ ಸುಲಭ ಇದೆ, ತುಂಬಾ ಪೌಷ್ಟಿಕಯುಕ್ತವಾದ ಆಹಾರ ಕೂಡ, ಮತ್ತೆ ನೀವು ಯಾವಾಗ ಬೇಕಾದ್ರೂ ಬಳಸಬಹುದು. ಯಾವಾಗ ಬೇಕಾದ್ರೂ ನೀವು ಅದನ್ನ ಬೇಯಿಸಬೇಕು, ಹುರಿಬೇಕು, ಕುದಿಸ್ಬೇಕು ಅಂತ ಏನಿಲ್ಲ, ಏನಿಲ್ಲ. ಅದನ್ನ ಮೇಲೆ ಯಾವ್ದು ಅಡಿಗೆ ತಯಾರಿ ಮಾಡ್ತಿರೋ ಅದ್ರ ಮೇಲೆ ಉದುರಿಸಿದ್ರು ಸಾಕು, ಒಳ್ಳೆಯ ಪೋಷಕಾಂಶ ಮತ್ತೆ ಖನಿಜ ಲವಣಗಳು ನಮ್ಮ ದೇಹಕ್ಕೆ ತಲುಪುತ್ತವೆ. ತುಂಬಾ ಸಂತೋಷ ಡಾಕ್ಟರ್ ಸುನೀತಾ ಮೇಡಮ್ ಅವರೇ. ನುಗ್ಗೆ ಬೇಸಾಯದಲ್ಲಿ ಈ ಒಂದು ಉತ್ಪಾದನೆ ಕೂಡ ನಮ್ಮ ರೈತರು ಮಾಡಬಹುದು, ಮಾರುಕಟ್ಟೆ ಮಾಡ್ಕೋಬಹುದು, ಸಾಕಷ್ಟು ಲಾಭ ಕೂಡ ತಾವು ಮಾಡ್ಕೋಬಹುದು, ಹೌದಲ್ಲ? ಇದಲ್ಲದೆ ಈಗ ನಮ್ಮ ನುಗ್ಗೆ ಬೆಳೆ ಬೇಸಾಯದಲ್ಲಿ ಇನ್ಯಾವುದು ಅಗದಿ ತಿಳ್ಕೊಬೇಕಾದ ವಿಷಯ ಇರುತ್ತೆ? ಒಟ್ಟಾರೆಯಾಗಿ ಹೇಳೋದಾದ್ರೆ ಬೇರೆ ತೋಟಗಾರಿಕೆ ಬೆಳೆಗಳಿಗೆ ಬಳಸಿದ್ರೆ ಹೋಲಿಸಿದ್ರೆ ಇದಕ್ಕೆ ನಿರ್ವಹಣೆ ತುಂಬಾ ಕಡಿಮೆ, ಬಹು ಬೇಗ ಬೆಳೆಯುತ್ತೆ, ಮತ್ತೆ ಜನಪ್ರಿಯತೆನೂ ಇದೆ. ಕಾಯಿ ಮತ್ತೆ ಎಲೆಗಳ ಪುಡಿಗಳಿಗೆ ತುಂಬಾ ಬೇಡಿಕೆ ಇರೋದ್ರಿಂದ ಇದರಲ್ಲಿ ಯಾವುದೇ ಒಂದು ಕಷ್ಟದಾಯಕ ಬೇಸಾಯ ಕ್ರಮಗಳು ಇಲ್ಲ. ಒಂದ್ಸತಿ ನೀವು ಹಾಕಿದ್ರೆ ನೀವು ಸವರುವಿಕೆ ಒಂದ್ ನೋಡ್ಕೊಂಡು ನೀರು ಗೊಬ್ಬರ ಚೆನ್ನಾಗಿ ಕೊಟ್ರೆ ನಿಮಗೆ ಕಾಯಿ ಕೂಡ ಬರುತ್ತೆ, ಎಲೆ ಕೂಡ ಬರುತ್ತೆ. ಸೊ ಉತ್ತಮ ಆದಾಯವನ್ನು ಗಳಿಸಬಹುದು. ಅಂದ್ರೆ ತೋಟಗಾರಿಕಾ ಬೆಳೆಗಳಲ್ಲಿ ನೀವು ನುಗ್ಗೆ ಗಿಡವನ್ನ ನೀವು ಬೇಸಾಯ ಮಾಡ್ಬೇಕಂದ್ರೆ ಅಗದಿ ಸುಲಭದಲ್ಲಿ ಮಾಡಬಹುದು. ನೀರಿನ ಪ್ರಮಾಣ ಕಡಿಮೆ ಆಗದಲ್ಲಿ ಮತ್ತೆ ಸಾಂಬಾರ ವಿಷಯದಲ್ಲಿ ಇದು ನಿಮ್ಮ ರುಚಿಗೆ ತಕ್ಕಂತೆ ಇದು ಬೆಳೆ ಅಂತ ಹೇಳಬಹುದು. ಹೌದು ಸರ್, ಯಾವುದೇ ಸಾಂಬಾರದಲ್ಲಿ ಒಂದೆರಡು ನುಗ್ಗೆಕಾಯಿ ಹಾಕಿದ್ರೆ ಅದು ರುಚಿನೇ ಬೇರೆ. ಹೌದು, ಅದು ಖಾದ್ಯನೇ ಬೇರೆ. ಅದು ಸರ್ವ ರೋಗಕ್ಕೂ ನುಗ್ಗೆ ಮದ್ದು ಅನ್ನೋ ತರ ಅಂದಂಗೆ ಅದು ಉಪಯೋಗ ಪಡ್ಕೊಂಡವ್ರ ಮಾತು ಇದು. ಹೂವನ್ನು ಕೂಡ ಬಳಸಬಹುದು. ಏನ್ ನುಗ್ಗೆಕಾಯಿ ಏನ್ ದೊಡ್ಡ ಮಾ ಅಂತಾರ, ಹೂವನ್ನು ಯಾವ್ಯಾವ್ದಕ್ಕೆ ಬಳಸಬಹುದು? ಹೂವನ್ನ ನಾವು ಬಿಡಿಸ್ಬಿಟ್ಟು ಸ್ವಲ್ಪ ಹುರಿದು ಪಲ್ಯಗಳಿಗೆ ಸಾರುಗಳಿಗೆ ಮೊಟ್ಟೆ ಜೊತೆಗೆ ಹುರಿದು ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ. ಹೂವನ್ನು ಕೂಡ ನೀವು ಬಳಸಬಹುದು, ಅದರಲ್ಲೂ ಕೂಡ ಪೋಷಕಾಂಶಗಳು ಸಿಗುತ್ತೆ, ಶಕ್ತಿವರ್ಧನೆಗೆ ಬಹಳ ಉತ್ತಮ ಅದು. ತುಂಬಾ ಸಂತೋಷ ಡಾಕ್ಟರ್ ಸುನೀತಾ ಮೇಡಮ್ ಅವರೇ. ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ನಮ್ಮ ರೈತ ಬಾಂಧವರು ನುಗ್ಗೆಕಾಯಿ ಬೇಸಾಯ ತಾವು ಯಾಕೆ ಮಾಡಬಾರ್ದು ಅಂದು ಒಂದು ವಿಷಯ ಬಂದಾಗ ತಾವು ಕೊಟ್ಟ ಮಾಹಿತಿ ಅಗದಿ ಸೂಕ್ತವಾಗಿವೆ. ಮತ್ತೆ ತಾವು ಇದನ್ನು ಕೇಳಿ ಶುರು ಮಾಡಬಹುದು, ತಮ್ಮ ಹೊಲದಲ್ಲೇ ಇದನ್ನು ಶುರು ಮಾಡಲಿಕ್ಕೆ ಏನು ಬಹಳ ಕಷ್ಟದಾಯಕ ಅಲ್ಲ. ತುಂಬಾ ಸಂತೋಷ ಡಾಕ್ಟರ್ ಸುನೀತಾ ಮೇಡಮ್ ಅವರೇ ಈ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ. ಕೆಲವು ರೈತ ಬಾಂಧವರು ಇರ್ತಾರೆ ಡಾಕ್ಟರ್ ಸುನೀತಾ ಮೇಡಮ್ ಅವರ ಹತ್ರ ಈ ಮಾಹಿತಿ ಇನ್ನೊಮ್ಮೆ ಕೇಳಬೇಕಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಹೇಳಿ. 7 2 5 5 0 7 3 6. ಇನ್ನೊಮ್ಮೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಹಾ ಮನಾ ಕೊಂದು

ಬಿಲ್ವ ಪತ್ರೆಯನ್ನು ಅದನ್ನೆರಿಸಿ ನೋಡಿ ಇದುವರೆಗೂ ಜನಪದ ಸಂಗೀತದಲ್ಲಿ ತಿಪಟೂರು ತಾಲೂಕು ಕೋಟೆನಾಯಕನ ಹಳ್ಳಿಯ ಶಶಿಕಲಾ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳಿದಿರಿ. ಕೃಷಿ ರಂಗ ಪ್ರಸಾರವಾಯಿತು. ನಾಳೆಯ ಕೃಷಿರಂಗದಲ್ಲಿ ಕೇಳಿ ನೇರ ಫೋನಿನ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಹಲೋ ಕೃಷಿರಂಗ, ವಿಷಯ ಸುಧಾರಿತ ರೇಷ್ಮೆ ಕೃಷಿ ಪದ್ಧತಿಗಳು. ಭಾಗವಹಿಸುವವರು ಎಸ್ಎನ್ ಶ್ರೀನಿವಾಸ್, ರೇಷ್ಮೆ ಉಪನಿರ್ದೇಶಕರು, ಜಿಲ್ಲಾ ಪಂಚಾಯತ್ ಕೋಲಾರ. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಂತರ ತುರುವೇಕೆರೆ ತಾಲೂಕು ನಿರುಗುಂಟೆಪಾಳ್ಯದ ನಾಗಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ ಕೇಳುವೆ.